ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಶ್ರೀಮಂಗಲ ಕುರ್ಚಿ ಗ್ರಾಮತ್ರ ಬಾಚಮಡ ಮಣಿಪೂವಯ್ಯಂಗ 84ನೇ ಬೈತಲು ಇಂದು ವೈಪತ್ತು 5:30 ಮರಣಪಟ್ಟಿತ್ತು. ಬಾಚಮಡ ಮಣಿಪೂವಯ್ಯಂಗಡ ಆಖರಿ ಕಾರ್ಯ ನಾಳೆ ಮಜ್ಜನ 1 ಅಂಗಡ ಸ್ವಗ್ರಹತ್ತು ನಡಪ. ಮೂಲತ್ತು ಬಲ್ಲಮೌಟಿಕಾರಳಾನ ಬೆಂಗಳೂರ ಅಮೃತ ಹಳಿಲು ವಾಸಂಜ ನುಚ್ಚುಮಣಿಯಂಡ ಅಯ್ಯಪ್ಪಯ್ಯಂಗ 9ನೇ ಬೈತಲು ಇಂದು ಪೊಲಕ 6 ಮರಣಪಟ್ಟಿತ್ತು. ನುಚ್ಚುಮಣಿಯಂಡ ಅಯ್ಯಪ್ಪಯ್ಯಂಗಡ ಆಖರಿ ಕಾರ್ಯ ನಾಳೆ ಪೊಲಕ 11 ಬೆಂಗಳೂರ ಹೆಬ್ಬಾಳ್ ಕ್ರಿಮಿಟೋರಿಯಂ ನಡಪಂದು ಒಕ್ಕಕಾರ ಅರಚಿಟ್ಟಿತ್ತು. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚ್ಚಿರ ಸುಜ್ಯೋತಿ ಬಸಪ್ಪ ಮತ್ತು ಸಂಸಾರ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆಗೆ ಕಾಳಜಿ ಅಗತ್ಯ ಅಂತ ಜಿಲ್ಲಾ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಹೊಸಮನಿ ಪುಂಡಲೀಕಾವು ಹೇಳಿದವು. ಕರ್ನಾಟಕ ಅರಣ್ಯ ಇಲಾಖೆನ ಕೊಡಗು ಅರಣ್ಯ ವೃತ್ತ ಹಂಗಿ ಮಡಿಕೇರಿ ವನ್ಯಜೀವಿ ವಿಭಾಗದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಜಿಲ್ಲಾ ಸಮಿತಿ ರಾಷ್ಟೀಯ ಹಸಿರು ಪಡೆನ ಇಕೋ ಕ್ಲಬ್ ಘಟಕ ಎನ್ಎಸ್ಎಸ್ ಹಂಗೆ ಬೇರೆ ಬೇರೆ ಶಾಲಾ ಕಾಲೇಜುಗಳ ಕೂಡುಕೂಟಲ್ಲಿ ಮಡಿಕೇರಿ ಪೇಟೆಯಲ್ಲಿ ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ತೇಳುವ ಧ್ಯೇಯವಾಕ್ಯದೊಟ್ಟಿಗೆ 70ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಕಾಲ್ನಡಿಗೆ ಜಾಥಾ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟವು ಮಾತಾಡಿದವು. ಎಲ್ಲವೂ ನಿಸರ್ಗದ ನಿಯಮಗಳನ್ನ ಪರಿಪಾಲಿಸಿ ಭವಿಷ್ಯದ ದೃಷ್ಟಿಯಿಂದ ಪರಿಸರ ಪ್ರಕೃತಿ ಅರಣ್ಯ ಮತ್ತು ವನ್ಯಜೀವಿಗಳ ಬಗ್ಗೆ ಎಲ್ಲವೂ ಕಾಳಜಿ ಹೊಂದಿರ ಕೂತೆಯು ಹೇಳಿದವು. ಜಿಲ್ಲಾಧಿಕಾರಿ ವೆಂಕಟರಾಜಾವು ಮಾತಾಡಿ ಅರಣ್ಯ ಇಲಾಖೆನ ವತಿಯಿಂದ ಹಮ್ಮಿಕೊಂಡಿರುವ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲವೂ ಸಹಕರಿಸದರೊಟ್ಟಿಗೆ ಅರಣ್ಯ ಮತ್ತು ವನ್ಯಜೀವಿಗಳ ಉಳಿವಿಗೆ ಯಾಗೋಳು ಪ್ರಯತ್ನ ಪಡೆದು ಅಗತ್ಯ ಅಂತ ಹೇಳಿದವು. ಈ ಸಂದರ್ಭ ಕೊಡಗು ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ, ಡಿಸಿಎಫ್ ಕೆಎನ್ ನೆಹರು, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಉಪವಿಭಾಗಾಧಿಕಾರಿ ವಿನಾಯಕ ನರವಾಡೆ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಮಡಿಕೇರಿಯಲ್ಲಿ ಕರಗ ಉತ್ಸವದೊಟ್ಟಿಗೆ ದಸರಾಕ್ಕೆ ಇಂದಿಂದ ಚಾಲನೆ ಸಿಕ್ಕಿದ್ದು ನಾಳೆಯಿಂದ 12 ಮುಟ್ಟ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗ ಪ್ಯಾಟಿನ ಗಾಂಧಿ ಬಾಣೆನ ಕಲಾ ಸಂಭ್ರಮ ವೇದಿಕೆಯಲ್ಲಿ ನಡೆದದೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜಾವು ಹೇಳಿದವು. ಇಂದು ತಮ್ಮ ಕಚೇರಿ ಸಭಾಪಾಡಲಿ ಮಾತನಾಡಿದ ಇವು, ಮಡಿಕೇರಿ ದಸರಾ ಸಮಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಡಿಕೇರಿ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿನ ವತಿಯಿಂದ ಬೇರೆ ಬೇರೆ ದಸರಾ ಕಾರ್ಯಕ್ರಮಗ ನಡೆದಿದೆ. ನಾಳೆ ಸಾಯಂಕಾಲ 6 ರಸಮಂಜರಿ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗ, ನಾಡ್ದ 5 ಬೆಳಿಗ್ಗೆ ಮಕ್ಕಳ ದಸರಾ, ಸಾಯಂಕಾಲ 6 ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. 6 ಬೆಳಿಗ್ಗೆ ಕಾಫಿ ದಸರಾ, ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಂಗೆ ರಸಮಂಜರಿ, 7 ಗಾನಸುದೆ, 8 ಬೆಳಿಗ್ಗೆ ಮಹಿಳಾ ದಸರಾ, 9 ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗ, 10 ಬೆಳಿಗ್ಗೆ ಜಾನಪದ ದಸರಾ, ಸಾಯಂಕಾಲ ಯುವ ದಸರಾ, 11 ಆಯುಧ ಪೂಜೆನೆಂದು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ, ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ತಂಡದವರಿಂದ ರಸಮಂಜರಿ ನಡೆದಿದೆ. ದಸರಾದಲ್ಲಿ ಯಾರೂ ಸಣ್ಣ ಪ್ಲಾಸ್ಟಿಕ್ ಬಳಸದಂಗೆ ಗಮನಹರಿಸಕ್ಕೂ, ಕಸನ ಡಸ್ಟ್ಬಿನ್ಲೆ ಹಾಕಕ್ಕೂ, ಪರಿಸರನ ಕಾಪಾಡಕ್ಕೂ, ಅಗತ್ಯ ಇರುವ ಕಡೆಗಳಲ್ಲಿ ತಾತ್ಕಾಲಿಕ ಶೌಚಾಲಯ ನಿರ್ಮಾಣ ಮಾಡಲಾದೆ ಒಟ್ಟಾರೆ ಪರಿಸರ ಸ್ನೇಹಿ ದಸರಾ ಆಚರಿಸಿಕೆ ಎಲ್ಲವೂ ಕೈಜೋಡಿಸಕ್ಕೂ ಇವು ಹೇಳಿದವು. ಕೂಡುಮಂಗಳೂರು ಪ್ರೌಢಶಾಲೆಯಲ್ಲಿ ನಿನ್ನೆ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ 155ನೇ ಜಯಂತಿ ಹಂಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 120ನೇ ಜಯಂತಿನ ಆಚರಿಸಲಾಯಿತು. ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿ ಶಾಲೆನ ರಾಷ್ಟೀಯ ಸೇವಾ ಯೋಜನೆ ಹಂಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆನ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಧ್ಯೇಯಾದ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ 2024 ಅಂಗವಾಗಿ ಕೂಡ್ಲೂರು ಗ್ರಾಮದಲ್ಲಿ ಸ್ವಚ್ಛತೆಯೇ ಸೇವೆ ಸ್ವಚ್ಛತಾ ಹಿ ಆಂದೋಲನ ನಡೆಸಲಾಯಿತು. ಈ ಕುರಿತಂಗೆ ಮಾಹಿತಿ ಕೊಟ್ಟ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ ಕುಮಾರವು ವಿದ್ಯಾರ್ಥಿಗ ಒಳ್ಳೆ ಸಂಸ್ಕಾರ ಮತ್ತು ಒಳ್ಳೆ ಸ್ವಭಾವ ಹೊಂದಿರಕು ಆಗ ವಿದ್ಯಾರ್ಥಿಗಳ ಭವಿಷ್ಯ ಹೊಳೆದದೆ ವಿದ್ಯಾರ್ಥಿಗ ತಮ್ಮನ್ನ ಪರಿಸರ ರಾಯಭಾರಿಗಳನ್ನಾಗಿ ರೂಪಿಸಿಕೊಳ್ಳಕೂತ ಹೇಳಿದವು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಡಿಸೆಂಬರ್ 14 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡೆದಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಮತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ತಕ್ಷಣ ಪರಿಹಾರ ಪಡ್ಕೊಳ್ಳಿಕ್ಕೆ ಇದು ಒಳ್ಳೆ ಅವಕಾಶವಾಗಿದೆ.

ಸುದ್ದಿ ಸಮಾಚಾರ ಓದ್ಯನುಳ ಬಟ್ಟಿರ ಪುಷ್ಪ ರಾಜಪ್ಪ. ಕರ್ನಾಟಕ ಅರಣ್ಯ ಇಲಾಖೆಯರ ಕೊಡಗು ಅರಣ್ಯ ವೃತ್ತ ಮಡಿಕೇರಿ ವನ್ಯಜೀವಿ ವಿಭಾಗತ್ರ ಆದ ನೆಲೆ ಶಾಲಾ ಶಿಕ್ಷಣ ಇಲಾಖೆ ಭಾರತ್ ಸ್ಕೌಟ್ಸ್ ಗೈಡ್ಸ್ ರಾಜ್ಯ ವಿಜ್ಞಾನ ಪರಿಷತ್ ರಾಷ್ಟೀಯ ಹಸಿರು ಪಡೆ ಇಕೋ ಕ್ಲಬ್ ಘಟಕ ಎನ್ಎಸ್ಎಸ್ ಪಿಂಜ ಬೋರೆ ಬೋರೆ ಸ್ಕೂಲ್ ಕಾಲೇಜರ ಕೂಟಾದ ನೆಲೆ ಇಂದು ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಉಳುವದನೆ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ನಡೆದಿತು. ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ಅನ್ನುವ ಘೋಷವಾಕ್ಯದೊಡೆ ಇಲಾಖೆ ವನ್ಯಜೀವಿ ರಕ್ಷಣೆಗೆ ಅರಿವು ಜಾಥಾ ನಡೆಸಿ ಜಾಥಾ ಉದ್ಘಾಟನೆ ಮಾಡಿದ ತಕ್ಪರಂದ ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಗಳಾದ ಹೊಸಮನಿ ಪುಂಡಲೀಕ ಪ್ರತಿಯೊಬ್ಬನೂ ಪ್ರಕೃತಿ ಪರಿಸರತರ ನೇಮ ಪಾಲನೆ ಮಾಡಿಂಡು ಬೌಸರ ಪರಿಸರ ಪ್ರಕೃತಿ ಕಾಡು ಕಾಡು ಪ್ರಾಣಿಯಡ ಮೀದ ಓರ ಅರಿವು ಕೊಂಡು ಬರೋಂಡು ಅಣ್ಣಿಚಿ. ಇಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅಂಡ್ ಅಧ್ಯಕ್ಷತೆಯಲ್ಲೂ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲೂ ಬೊಳೆಹಾನಿ